ಬಂದವರು ಯಾರೇ ಬಂದವರು ಮನಗೆ ಯಾರೇ ಬಂದವರು ಮನಗೆ ಯಾರೇ ಬಂದವರು ಮನಗೆ ಯಾರೇ ಬಂದವರು ಮನಗೆ ಮದ್ನಾರಾಯಣ ಕೃಷ್ಣ ನಾಥನಲ್ಲದ ಬೇರೆ ಯಾರೇ ಬಂದವರು ಯಾರೇ ಬಂದವರು ಮನಗೆ ಮದ್ನಾರಾಯಣ ಕೃಷ್ಣ ನಾಥನಲ್ಲದ ಬೇರೆ ಯಾರೇ ಬಂದವರು ಮನಗೆ ಮದ್ನಾರಾಯಣ ಕೃಷ್ಣ ನಾಥನಲ್ಲದ ಬೇರೆ ಯಾರೇ ಬಂದವರು ವಜ್ರರಶಿಗಳಿಗೆ ಮನೆಯಲ್ಲಿ ವಜ್ರರಶಿಗಳಿಗೆ ಮನೆಯಲ್ಲಿ ಕಾಲ ಗಜ್ಜಧ್ವನಿಗೆ ಬರುತ್ತೀವೆ ವಜ್ರರಶಿಗಳಿಗೆ ಮನೆಯಲ್ಲಿ ಕಾಲ ಗಜ್ಜಧ್ವನಿಗೆ ಬರುತ್ತೀವೆ ವಜ್ರಮಾಣಿಕವಲ್ಲ ಹರಿದು ಬಿದ್ದಿವೆ ವಜ್ರಮಾಣಿಕವಲ್ಲ ಹರಿದು ಬಿದ್ದಿವೆ ಮಜ್ಜಿಗೆಯೊಳಗೆ ಕಾಣುವ ಬೆಳ್ಳೆಯ ಕಾಣೆ ಮಜ್ಜಿಗೆಯೊಳಗೆ ಕಾಣುವ ಬೆಳ್ಳೆಯ ಕಾಣೆ ಯಾರೇ ಬಂದವರು ಮನಗೆ ಮದ್ನಾರಾಯಣ ಕೃಷ್ಣ ನಾಥನಲ್ಲದ ಬೇರೆ ನಾರಾಯಣ ಕೃಷ್ಣ ನಾಥನಲ್ಲದ ಬೇರೆ ಯಾರೇ ಮಿಂಜು ಹೊಳ ತಂದೆ ಹೊಳವು ತಮ್ಮ ಸಂಜರ ರೋಡುಗೂಡಿ ಚಲಿಸಿದ್ದು ಹೊಳ ತಂದೆ ಹೊಳವು ತಗಮ್ಮ ಸಂಜರ ರೋಡುಗೂಡಿ ಚಲಿಸಿದ್ದು ವಂಚಿಸಿ ಬೆಳ್ಳೆಯ ಮೆಲ್ಲುತ ನಮ್ಮ ಬೆಳ್ಳೆಯ ಮೆಲ್ಲುತ ನಮ್ಮ ಲಂಚದ ಪುರಂದರ ವಿಠಲನಲ್ಲದೆ ಬೇರೆ ಬೆಳ್ಳೆಯ ಮೆಲ್ಲುತ ನಮ್ಮ ಲಂಚದ ಪುರಂದರ ವಿಠಲನಲ್ಲದೆ ಬೇರೆ ಯಾರೇ ಬಂದವರು ಮನಗೆ ಮದ್ನಾರಾಯಣ ಕೃಷ್ಣ ನಾಥನಲ್ಲದ ಬೇರೆ ನಾರಾಯಣ ಕೃಷ್ಣ ನಾಥನಲ್ಲದ ಬೇರೆ ಯಾರೇ ಬಂದವರು